ಪ್ರಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಇದೀಗ ಈರುಳ್ಳಿ ಬೀಜೋತ್ಪಾದನೆಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ತೋರಣಗಟ್ಟೆ ಗ್ರಾಮದ ಪ್ರಗತಿಪರ ಕೃಷಿಕ ಜೆಬಿ ರಾಮಾಂಜನಯ್ಯ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಜಗಳೂರು ತಾಲೂಕು ತೋರಣಗಟ್ಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜೆಬಿ ರಾಮಾಂಜನಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ರಾಮಾಂಜನಯ್ಯ ಅವರೇ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ. ರಾಮಾಂಜನಯ್ಯ ಅವರೇ, ಈಗ ಎಷ್ಟು ವಯಸ್ಸು ನಿಮಗೆ? ನಮ್ಗೆ 65 ಸಾವಿ. 65 ವರ್ಷ. ಎಷ್ಟನೇ ವಯಸ್ಸಿನಾಗ ನೀವು ಕೃಷಿ ಬದುಕು ಪ್ರಾರಂಭ ಮಾಡಿದ್ರಿ? ನಾವು ಸುಮಾರು 18ನೇ ವಯಸ್ಸಿನಲ್ಲಿ ಕೂಲಿ ಹೋಗ್ತಿದ್ವಿ. ಹಿಂದೆ ನಾವು ಈ ಇಂದಿರಾಗಾಂಧಿ ಪೀರಿಯಡ್ ನಲ್ಲಿ ಬರಗಾಲ ಪ್ರಯುಕ್ತ ನಮಗೆಲ್ಲ 12 ಅಣಿ 6 ಅಣಿ ಕೂಲಿ, ನವಣೆ ಆದರೆ 3 ರೂಪಾಯಿ ಕೊಡೋರು, ಬಿಳಿಜೋಳ ಆದರೆ 8 ರೂಪಾಯಿ ಕೊಡೋರು ಕೂಲಿ ಅಷ್ಟೇ. ಅವಾಗ ಅಸ್ಲಿ ಮಳೆಗೆ ಇದರಲ್ಲಿ ಸ್ವಾತಿ ಮಳೆಯಲ್ಲಿ ಮೆಣಸಿನ ಗಿಡ ಹತ್ತಕ್ಕೆ ಹೋದಾಗ ಸೇಮ್ ಕೇವಲ 8 ರೂಪಾಯಿ ಕೊಡೋರು ನಮಗೆಲ್ಲ ಅವಾಗಲಿಂದ. ಆಮೇಲೆ ಅವಾಗಲಿಂದನೂ ನಮ್ಮ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು, ಕೃಷಿ ಮಾಡ್ತಿದ್ವಿ, ಆಮೇಲೆ ಕೂಲಿನೂ ಹೋಗ್ತಿದ್ವಿ. ಅವಾಗಲಿಂದನೂ ಕೃಷಿ ಬಗ್ಗೆ ತರಬೇತಿ ಇದೆ, ಹೆಚ್ಚಿನ ಆಸಕ್ತಿನೂ ಇದೆ. ನೀವು ಅಪ್ಪರೇನೋ ವಿದ್ಯಾಭ್ಯಾಸ ಕಳಿಸಲಿಲ್ಲ? ನಮ್ಮಪ್ಪರು ಕಳಿಸಿದ್ರು SSLC ತನಕ. ನಾವು ಇಲ್ಲಿಂದ ನಾವು ಪಲಗಟ್ಟೆ ಅಂತ ಗ್ರಾಮ ಇದೆ, ಪಲಗಟ್ಟೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ವು. ಕೇವಲ 16-12 ರೂಪಾಯಿ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಇಲ್ಲ ಅವಾಗ. ಅಷ್ಟು ಬಡತನ, ಅಷ್ಟು ದುಡ್ಡಿಂದು ಅಷ್ಟು ಮಹತ್ವವಾಗಿತ್ತು ಆಗಿನ ಕಾಲದಲ್ಲಿ. ಇವಾಗೇನ್ ಸರ್, ಸಣ್ಣ ಹುಡುಗನ ಕೈಯಲ್ಲಿ 500-1,000 ರೂಪಾಯಿ ನೋಟ್ ಇರ್ತತೆ. ಅದರಿಂದ ವಿದ್ಯಾಭ್ಯಾಸ ಇನ್ನೇನು ಎಕ್ಸಾಮ್ ಇನ್ನ ಕೇವಲ ಆರ್ಟಿಗೆ ಬಂದಿತ್ತು, ಮೊಟಕ್ ಮಾಡಿಬಿಟ್ಟು ಫೀಸ್ ಕಟ್ಟಾಗಿ ಇಳಿದಿದ್ದಕ್ಕೆ ಅವು ಬಂದು ಕುಲಿನಲ್ಲಿ ಕೃಷಿ ಬಗ್ಗೆ ಇಳಿದ್ವಿ. ಕೃಷಿ ಬಗ್ಗೆ ಇಳಿದ್ಮೇಲೆ ಆಮೇಲೆ ಇದನ್ನು ನಮಗೇನು ಸ್ವಂತ ನಮ್ಮ ಹೆಸರಿಗೆ ಇದ್ದಿಲ್ಲ. ನಾವು ಜಾಯಿಂಟ್ ಫ್ಯಾಮಿಲಿ, 24 ಎಕರೆ ಜಮೀನು, 14 ಎಕರೆ ನಮಗೆ ಬಂದಿದೆ. ಅದರಲ್ಲಿ 3 ಜನ ಅಣ್ಣತಮ್ಮಗಳು, ನಾವು ತಲಾಕ್ 4-5 ಎಕರೆ, ನನಗೊಂದು 5 ಎಕರೆ ಕೊಟ್ಟರು. ಅದರಲ್ಲಿ ನಾವು ಪಿಎಲ್ಡಿ ಬ್ಯಾಂಕ್ನಲ್ಲಿ ಲೋನ್ ತಗೊಂಡ್ವಿ. ಆ ಲೋನ್ನಿಂದ ಕೇವಲ 29,000 ಬೋರ್ ಹಾಕ್ಸಿದ್ವಿ ಯಾರೋ 3ನೇ ಪಾರ್ಟಿ. ಆ ಪಾರ್ಟಿ ಏನು ಮಾಡಿದ್ರು, ನಮ್ಮ ನಂಬಿಸಿ ಏನು ಮಾಡಿದ್ವಿ, 29,000 ಬ್ಯಾಂಕ್ ನೀರು ಬಿದ್ದರೆ ಹಣ, ನೀರಿಲ್ಲ ಅಂದರೆ ದುಡ್ಡಿಲ್ಲ ಅಂತ ಒಂದು ಹೇಳಿದ್ರು. ನಾವು ಯಾರೋ ಪುಣ್ಯಾತ್ಮ ಹೇಳಿದರೆ ಆ ಪುಣ್ಯಾತ್ಮ ನೀರೇ ಬಿದ್ದಿಲ್ಲ, ಕೇವಲ 160 ಅಡಿ ಹಾಕ್ಸಿದ. ನಾವು ಅಮಾಯಕರು, 160 ಅಡಿಗೆ ನೀರೇ ಬಿದ್ದಿಲ್ಲ, ಸುಮ್ಮನೆ ಬ್ಯಾಂಕ್ ಲೋನ್ ಸೈನ್ ಮಾಡಿ ಮಾಡಿಬಿಟ್ವಿ. ಅವಾಗ ಅಷ್ಟು ಬುದ್ಧಿ ಇದ್ದಿಲ್ಲ, ವಯಸ್ಸುನೂ ಅಷ್ಟಿತ್ತು, 18-19 ವರ್ಷದಲ್ಲಿ ನಾವು. ಆಮೇಲೆ ಅದು 29,000 86,000 ರೂಪಾಯಿ ಆಗ್ಬಿಡ್ತು. ಅಲ್ಲ ಹರಾಜು ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ತಿಳುವಳಿಕೆ ಇಲ್ಲ, ಇದಿಲ್ಲ, ಜನ ಎದುರ್ತಿದ್ರು. ಸರ್ಕಾರ ಅಂದರೆ, ಪೊಲೀಸ್ ಅಂದರೆ, ಅದಂದರೆ ಇದಂದ್ರೆ ಎದುರ್ತಿದ್ರು ಅವರು. ಇವಾಗ ಬ್ಯಾಂಕ್ ಲೋನು 30 ಲಕ್ಷದಿಂದ ಇರಲಿಲ್ಲ, ಅದೇ 30 ಲಕ್ಷ ಎಲ್ಲ ಸಹಜವಾಗಿ ಹೇಳ್ತಾರೆ. ಅದೇ ನಾವೇನು ಮಾಡಿಬಿಟ್ಟು 3 ಎಕರೆ ಮಾರಿ ಕೇವಲ 30,000 ರೂಪಾಯಿಗೊಂದು ಬಲವಂತವಾಗಿ 30,000 ರೂಪಾಯಿ ಎಕರೆ ಕಟ್ಟಿ ಮಾರಿ 90,000 86,000 ರೂಪಾಯಿ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡಿ 4,000 ರೂಪಾಯಿ ಇಟ್ಕೊಂಡು ಭದ್ರಾವತಿಗೆ ಹೋಗ್ಬಿಟ್ಟು ಅಲ್ಲಿ ಲೋಡು ಅನ್ಲೋಡ್ ಮಾಡಿ ಅದು ಮಾಡಿ ಇಲ್ಲಿ ಅಲ್ಲಿದ್ದು ಇಲ್ಲಿದ್ದು ಬ್ರ್ಯಾಂಡ್ಶಿಪ್ ಇದ್ದು ಇದೆಲ್ಲ ತಾತ್ಕಾಲಿಕ ಹೋಗಿ ಚೆನ್ನಾಗಾದ್ವಿ. ಚೆನ್ನಾಗಾದ್ರೂ ಭೂಮಿ ತಾಯಿ ನಂಬಿದಂಗೆ, ಅದು ನಮಗೆ ನಾಯಿ ಮೇಲೆ ಬುತ್ತಿ ಇದ್ದಂಗೆ ಅವೆಲ್ಲ. ಅದು ಚೆನ್ನಾಗಿತ್ತು, ಆದರೆ ನನ್ನ ಸಹಪಾಠಿ ಆಜುಬಾಜಿನಲ್ಲಿ ಒಳ್ಳೆಯದಿದ್ದಿಲ್ಲ. ಸಂಘ ದೋಸೆ ಸವಾಸ್ ದೋಸೆ ಅಂತಾರಲ್ಲ, ಆದ್ದರಿಂದ ನನ್ನಲ್ಲಿ ಅವರು ನನಗೆ ಒಳ್ಳೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇವತ್ತು ನಾನು ಕೋಟ್ಯಾಧಿಪತಿ. ಆದ್ದರಿಂದ ಎಲ್ಲ ಆಯಿತು, ಎಲ್ಲ ಇದು ಕಷ್ಟ. ಮದುವೆ ಆದ್ವಿ, ಇಬ್ಬರು ಮಕ್ಕಳಾದರು. ನಮ್ಮ ಅಕ್ಕ ತಂಗಿಯರು 4 ಜನ ಅವ್ರಿಗೆಲ್ಲ ಮದುವೆ ಮಾಡಿದೆ. ನಮ್ಮ ಅಣ್ಣ ಒಬ್ಬನು, ತಮ್ಮೊಬ್ಬನಿದ್ದ, ಅವ್ರನ್ನೆಲ್ಲ ನೋಡ್ಕೊಂಡು ಕೊನೆಗೆ ನಾವು ಬೇರೆ ಆದ್ವಿ, ಪಾಲು ಇವಾಗ ಆದ್ವಿ. ಆದಾಗ ಅವಾಗಲಿಂದ ಭೂಮಿ ತಾಯಿನ ಭೂಮಿ ಮಾಡ್ಕೊಂತ ಹೋಗ್ತೀನಿ. ನಮ್ಮ ಹೆಂಡ್ತಿನ ನನಗೆ ಆಯಮ್ಮ ಟೌನ್ನಲ್ಲಿದ್ದು, ಆಯಮ್ಮ ಏನು ಒಂದು ಅಡುಗೆ ಮಾಡಕ್ಕೆ ಬರ್ತಿದ್ದಿಲ್ಲ, ಕಳೆ ತೆಗಿಯೋಕೆ ಬರ್ತಿದ್ದಿಲ್ಲ, ಕಳೆ ಆದೋ ನೀರುಳ್ಳಿ ಆದೋ ಕಿತ್ತಾಗ್ತದೆ. ಇವತ್ತು ನಮಗೇನು ಉನ್ನತ ಮಟ್ಟವಾಗಿ ಕಳೆ ಪಳೆ ಎಲ್ಲ ನೋಡಿ ಆ ಕೃಷಿಗೆ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಮನೆ ಕೆಲಸ ಮಾಡ್ತೈತೆ, ಇದು ಮಕ್ಕಳು ನೋಡ್ಕೊಂಬೇಕಿತ್ತು, ಜಮೀನು ಕೂಲರು ಲೇಬರ್ಸ್ ಇವಾಗ ಬರೋದಿಲ್ಲ, ಮತ್ತೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗೆಷ್ಟಿದೆ ಜಮೀನು? ಇವಾಗ 2 ಎಕರೆ ಇದೆ. ನಾನು ಪ್ರತಿ ವರ್ಷನೂ ನೀರುಳ್ಳಿ ಬೀಜ ಅಂತ ನಾನು ಒಂದು ಸ್ಟಾರ್ಟ್ ಮಾಡಿದೆ. ನೀರು ಕಮ್ಮಿ ಆದ್ರೂ ಬರಡು ಭೂಮಿಯಲ್ಲಿ ನೀರನ್ನೇ ನನ್ನವೇನು ಚೆನ್ನಾಗಿದೆ, ಒಂದು ಬೋರ್ ಕೊರಿಸಿದೆ, ಅದು ಲೋನಿಂದ ಹೋಯ್ತು, ಜಮೀನು ಹೋಯ್ತು ಅಲ್ಲ. ಅದಾದ್ಮೇಲೆ ಇನ್ನೊಂದು ಯಾರ್ಯಾರನೋ ಏನನ್ನೋ ಒಂದು ನಮ್ಮ ಸಹಪಾಠಿಗಳನ್ನ ಹಿಡ್ಕೊಂಡು ಅದು ಹಿಡ್ಕೊಂಡು ಹಿಡ್ಕೊಂಡು ಇನ್ನೊಂದು ಬೋರ್ ಹಾಕ್ಸಿದೆ. ಅದು ಸುಮಾರು 1.5 ಇಂಚ್ ಬರ್ತಿತ್ತು. ಆ 2 ಎಕರೆಗೆ ಸಾಲ್ ನೀರು ಡ್ರಿಪ್ ಮಾಡ್ಸೋಕ್ಕೆ ದುಡ್ಡಿಲ್ಲ, ಸಾಲ್ ನೀರು ಕಟ್ಟಕ್ಕೆ. ಆಮೇಲೆ ಎರೆ ಅದೇನಪ್ಪ ಅಂದ್ರೆ ಇಲ್ಲಿ ಬಿಟ್ಬಿಟ್ರೆ ಅದು ಬರೇ ಬೀಟ್ನಾಗ ಹೋಗ್ಬಿಡ್ತವೆ. ಅದ್ರಾಗೆ ನಾನು ಒಂದು 10-15 ವರ್ಷ ಬೀಜಗಡ್ಡೆ ಹಾಕ್ಕೊಂಡು ವ್ಯವಹಾರ ಮಾಡಿದೆ. ಸ್ವಲ್ಪ ಅದರಲ್ಲಿ ಉತ್ಪತ್ತಿ ಒಂದು ಎಲ್ಲ ಮನೆ ಖರ್ಚು ಹಬ್ಬ ಹುಣ್ಣಿಮೆ ಮತ್ತೊಂದು ಸ್ಕೂಲ್ ಫೀಜು ಹುಡುಗರಿಗೆ ಇದೆಲ್ಲ ಆಗಿ ಆಮೇಲೆ ಇನ್ನೊಂದು ಬೋರ್ ಹಾಕ್ಸಿದೆ. ಇನ್ನೊಂದು ಬೋರ್ ಹಾಕ್ಸಿ ಎಲ್ಲ ಮಾಡಿ ಇವಾಗ ನೀರು ಆ ಬೋರ್ನಲ್ಲಿ ಇಡೀ ಊರೇ ಹೋದು. ಒಂದೊಂದು ಟೈಮ್ ನೀರಿಲ್ದಿದ್ದಾಗ ನಮ್ದು ಹೋಗಿದ್ದಿಲ್ಲ, ದೇವ್ರದಿಂದ ಗಂಗಮ್ಮ ನಮ್ಗೆ ಒಲಿದ್ಲು, ಭೂತಾಯಿ ನಮ್ಗೆ ಆಶೀರ್ವಾದ ಮಾಡಿದ್ಲು. ಅದರಿಂದ ನಾನು ನೀರುಳ್ಳಿ ಬೀಜ ಪ್ರೊಡಕ್ಷನ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಕೆಲವು ಗೈಡ್ಲೈನ್ಸ್ ಕೃಷಿ ಆಫೀಸಿಗೆ ತೋಟಗಾರಿಕೆ ಆಫೀಸ್ಗೆ ಹೋದೆ. ತೋಟಗಾರಿಕೆ ಆಫೀಸ್ನಲ್ಲಿ ನೋಡಪ್ಪ ಗಡ್ಡೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅವರೇನು ನನಗೆ ಹೇಳಿದ್ರು ಅವರು ಸಮಂಜಸವಾಗಿ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಯಾರ್ಯಾರು ಬೀಜಗಡ್ಡೆ ಮಾಡ್ತಾರೆ ಅಲ್ಲೆಲ್ಲ ಹೋದೆ ಗೈಡ್ಲೈನ್ಸ್ ತಗೊಳ್ಳೋಣ, ಅಕಸ್ಮಾತ್ ಅವರು ನನಗಿನ್ನ ಇದು ಮಾಡ್ಬೋದು ಅಂತ ಎಲ್ಲ ಎಲ್ಲೆಲ್ಲಿ ನೀರುಳ್ಳಿ ಬೀಜ ಏನೇನು ಇರುತ್ತೆ ಎಲ್ಲ ಕಡೆನೂ ಒಂದು ಹೋಗಿ ಅವ್ರ ಹತ್ರ ನೋಡ್ಕೊಂಡು ತಿಳಿದು ಎಲ್ಲ ಮಾಹಿತಿ ಬಂದು ನಾನೇ ಒಂದು ಸ್ಟಾರ್ಟ್ ಮಾಡಿದೆ. ಹೆಂಗೆ ಮಾಡಬೇಕು ಒಂದು ಫಸ್ಟ್ನೇ ವರ್ಷ ನಾನೇನು ಮಾಡಿಬಿಟ್ಟೆ, ನೀರುಳ್ಳಿ ಬೀಜ ಉತ್ಪತ್ತಿ ಮಾಡಬೇಕಂತ ದಡ ದಡ ಸಾಲು ಹೊಡೆದೆ. ಆಮೇಲೆ ಗಡ್ಡೆ ಯಾವುದೋ ತಂದು ಹಾಕಿದೆ, ಮಾಹಿತಿ ಗೈಡ್ಲೈನ್ಸ್ ಅವ್ರು ಹೇಳ್ದಂಗೆ ಮಾಡಿ ಮಾಡಿದೆ. ಕೇವಲ ಬಂತು 1-1.5 ಕ್ವಿಂಟಲ್ಗಟ್ಟಲೆ ಬೀಜ ಬಂತು. ಅದು ಬೀಜ ಬಂದಾಗ ಏನಾಗ್ಬಿಡ್ತು, ಕೆಲವು ಜನಗಳು ಕೊಟ್ಟಾಗ ಕೌಟ್ ಜಾಸ್ತಿ ಹಾಕತ್ಬಿಡ್ತು, ಕೌಟ್ ಆಗೋದು, ಆಮೇಲೆ ಕೆಲವು ಗಡ್ಡೆ ಆಗೋದು, ಸಸಿ ಸತ್ತೋಗೋದು, ಹಿಂಗೆಲ್ಲ ಮಾಡಿದ್ರು. ಇದೇನು ಹಿಂಗಾಗಿ ಹೋಗ್ಬಿಡ್ತಲ್ಲ, ನಾನು ಅಷ್ಟು ಪರ್ಫೆಕ್ಟಾಗಿ ಬೆಳೆದ್ದೀನಲ್ಲ ಹಿಂಗಾಯ್ತು ಅಂತ ತಕ್ಷಣ ಒಬ್ಬ ರಮೇಶ್ ಅಂತ ಚನ್ನಗಿರಿಯಿಂದ ಒಬ್ಬರು ಬಂದಿದ್ದರು, ನಮ್ಗೆ ಹಿಂಗೆ ಬೆಂಗಳೂರಿಗೆ ಹೋದಾಗ ಪರಿಚಯ ಆಗಿದ್ದರು. ಅವರು ಸ್ವಲ್ಪ ಗೈಡ್ಲೈನ್ ಎಲ್ಲ ನನಗೆ ಮಾಹಿತಿ ಕೊಟ್ಟರು. ಕೊಟ್ಟಾಗ ನಾನೇನು ಸ್ವಂತ ಒಂದು ಅನುಭವದಿಂದ ನಾನೇನು ಮಾಡಿದೆ, ಸಾಲು ಈ ಮೆಕ್ಕೆಜೋಳ ಕೊಡ್ತಾರೆ ಮೆಣಸಿನಕಾಯಿ ಕೊಡ್ತಾರೆ ಆ ಬುಡ್ಗುಂಟಿದ್ದಕ್ಕೆ ಸಾಲು ಹೊಡಿಸಿದೆ. ಸಾಲು ಹೊಡೆದು ನಮ್ಮದು ಈ ಗೊಬ್ಬರ ಮತ್ತೊಂದು ಇದೊಂದು ಸರ್ಕಾರಿ ಗೊಬ್ಬರ ಹಾಕಿದ್ರೆ ಸರಿ ಹೋಗೋದಿಲ್ಲ ಅಂತ ಮಲ್ಲಾಡಹಳ್ಳಿಯಿಂದ ಬರತಕ್ಕಂಥ ಕಾಂಪೋಸ್ಟ್ ಕೃಷಿ ಗೊಬ್ಬರ ಅದನ್ನು ಕೃಷಿ ಆಫೀಸ್ಗೆ ಹೋಗಿ ಕೇಳಿದೆ. ಇದು ಹೈದರಾಬಾದು ಅದೆಲ್ಲ ಕೊಚ್ಚೆ ನೀರನ್ನು ಸರಿ ಹೋಗೋದಿಲ್ಲ, ಮಲ್ಲಾಡಹಳ್ಳಿಯಿಂದ ಈ ಗೊಬ್ಬರ ಆದರೆ ಎಲೆ ಅದು ತರಗು ಮತ್ತು ಕೊಳೆ ಹಾಕಿ ಎರೆಹುಳೆ ಬಿಟ್ಟು ಗೊಬ್ಬರ ಮಾಡಿರ್ತಾರೆ, ಅದು ಕೇವಲ 100 ರೂಪಾಯಿ ಚೀಲ. ನೀವು ಪೊಡ ಅವರು ಖರ್ಚು ವೆಚ್ಚು 105-110ಕ್ಕೆ ಮಾಡ್ಕೋಬೋದು ಅಂತೇಳಿ ಅದನ್ನು 50 ಚೀಲಕ್ಕೆ 5 ಸಾರ ಅದನ್ನು ತಂದು ಸಾಲು ಹೊಡಿಸಿ ಆ ಸಾಲಿನಲ್ಲಿ ಹೆಣ್ಮಕ್ಳನ್ನಿಟ್ಟು ಲೇಬರ್ನಿಟ್ಟು ಗೊಬ್ಬರ ಹಾಕಿಸಿ ಗೊಬ್ಬರ ಹಾಕಿದ ಮೇಲೆ ಏನಾಯಿತು, ಒಂದು ನಾನು ಈ ಮಾಂತೇಶ್ ಅಂತ ಇವಾಗ ಮಾಡಿದ್ರಲ್ಲ ನಮ್ಮ ಗೆಳೆಯ ನಮ್ಗೆ ಆತ್ಮೀಯ ಅವ್ರ ತಗೆ ಬೀಜಗಡ್ಡೆ ತರಬೇಕಂತ ಹೇಳಿ ಅವ್ರು ಕೆಂಪು ಮಣ್ಣಿಂದು ಬೀಜಗಡ್ಡೆ ಅಲ್ಲೇ ಖರೀದಿ ಮಾಡಿದೆ. ಖರೀದಿ ಮಾಡಿ ತಗೊಂಡೋಗಿ ತಗೊಂಡೋದ್ಮೇಲೆ ನಾನು ನನ್ನ ಸ್ವಂತ ಆಮೇಲೆ ಮೇಲೆ 1.5 ಇಂಚು ಕೊಯ್ಸಿದೆ ಗಡ್ಡೆನ. 1.5 ಇಂಚು 2 ಸುಳಿ ಇದ್ರೆ ತೆಗೆದು ಬಿಸಾಕ್ಬಿಡು ಅಂತ ಲೇಬರ್ಗೆ ಹೇಳಿದೆ. ಒಂದೇ ಸುಳಿ ಆಗಬೇಕು, ಒಂದೇ ತೆನೆ ಬೀಳ್ಬೇಕಂತ. ಆಮೇಲೆ ಅಂಥವನ್ನೆಲ್ಲ ಹಾಕಿ ಸಗಣಿ ರಾಡ್ನಲ್ಲಿ ಬಕೆಟ್ನಲ್ಲಿ ಸಗಣಿ ರಾಡ್ನೆಲ್ಲ ಕಂಪ್ಲೀಟು ಗಡ್ಡೆ ಎಲ್ಲ ತೊಯ್ದಾಕಿ ಆಮೇಲೆ ರಾತ್ರಿ ಬೆಳಿಗ್ಗೆ ಹಚ್ಚಿದ್ವಿ ಅಂದಮೇಲೆ ರಾತ್ರಿನೇ ನೀರು ಕಟ್ಟಿ ಸ್ಪ್ರಿಂಕ್ಲರ್ ಹಾಕಿ ಭೂಮಿನೆಲ್ಲ ನೆನೆಸಿಬಿಡ್ತಿದ್ವಿ. ಬೆಳಿಗ್ಗೆ ಲೇಬರ್ ಕರ್ಕೊಂಡೋಗಿ ಆ ಗಡ್ಡೆನೆಲ್ಲ ಹಾಕ್ತಿದ್ವಿ. ಅದರಲ್ಲೂ 2 ಸುಳಿ ಬಂದರೆ ತೆಗೆದು ಹೊರಗಡೆ ಹಾಕಿಬಿಡ್ರಮ್ಮ ಅಂತ. ಆಮೇಲೆ ಎಲ್ಲ ನಾಟಿ ಮಾಡಿದ್ಮೇಲೆ 7-9 ದಿವಸದ ಮೇಲೆ ಈ ಸಾವಯವ ಗೊಬ್ಬರ ಹಾಕಿದ್ದಕ್ಕೂ ಇದಕ್ಕೂ ಆಮೇಲೆ ಮೊಳಕೆ ಹೊಡೆಯೋದು. ಆಮೇಲೆ 1-1.5 ತಿಂಗಳಾದ್ಮೇಲೆ ನಾವೇನು ಮಾಡ್ತಿದ್ವಿ, ಈ ಸರ್ಕಾರಿ ಗೊಬ್ಬರ ಹಾಕಿದರೆ ಕೆಳಗೆ ಅಣ್ಣಾಂಶಗಳು ಅವು ಇವು ಎಲ್ಲ ಸತ್ತೋಗ್ಬಿಡ್ತಾವೆ ಅಂತೇಳಿ ನಾವೇನು ಮಾಡ್ತಿದ್ವಿ, ಒಂದು ಡ್ರಮ್ನಲ್ಲಿ ಒಂದು ಆಕಳು ಗಂಜು 3 ಕೊಡಪಾನ 1-2 ಪುಟ್ಟಿ ಆಕಳು ಸಗಣಿ ಕಡಲೆ ಹಿಟ್ಟು ಉಳ್ಳಿ ಇಟ್ಟು ಆಮೇಲೆ 3 ಕೆಜಿ ಬೆಲ್ಲ ಆಮೇಲೆ ಆ ಒಂದು ಪುಟ್ಟಿ ಮೊಣ್ಣೆ ಹಾಕಿ ಚೆನ್ನಾಗಿ ಕೊಳೆ ಹಾಕ್ತಿದ್ವಿ. ಚೆನ್ನಾಗಿ ಕೊಳೆ ಹಾಕಿ ಅದನ್ನು ಕಲಕಬೇಕಾದ್ರೆ ಈ ಒಂದೇ ಕಡೆ ಕಲಕಬೇಕು, ಈ ಕಡೆ ಈ ಕಡೆ ಕಲಕಿಂದ ಅದು ಅಂಡಾಣುಗಳು ಜೀವಾಂಶಗಳೆಲ್ಲ ಸತ್ತೋಗ್ಬಿಡ್ತಾವೆ ಅಂತ ಹೇಳಿದರು. ಆಮೇಲೆ ಒಂದೇ ಕಡೆ ಒಂದು 15 ದಿನ ಆದಮೇಲೆ ನಾವು ಒಂಥರ ಮಾಗಿ ಪಾಕಕ್ಕೆ ಬರ್ತದೆ ಘಮ ಘಮ ಘಮ ಘಮ. ಆವಾಗ ನೀರು ಕಟ್ಟಬೇಕಲ್ಲ, ಚಿಗರಿ ಬೀಜಗಡ್ಡೆ ಇಷ್ಟೆತ್ತರ ಆದಮೇಲೆ ನೀರು ಕಟ್ಟಬೇಕಾದ್ರೆ ಒಂದೊಂದು ಲೀಟ್ರ್ ಒಂದೊಂದು ಮಡುವಾಗಿ ಬಿಟ್ಟರೆ ಭಾರಿ ಫಲವತ್ತಾಗಿ ಪೈರೂ ಸುಸ್ತುತ್ವಾಗಿ ಬರೋದು. ಆಮೇಲೆ ಆ ಬೀಜಗಡ್ಡೆ ಹಾಕ್ಬೇಕಂದ್ರೆ ಫಸ್ಟು ಸುತ್ತು ಸಜ್ಜನೋ ಮೆಕ್ಕೆಜೋಳ ಹಾಕ್ಬೇಕು, ಯಾಕಂದರೆ ಕೆಲವು ಕ್ರಿಮಿಕೀಟಗಳು ಅದಕ್ಕೆ ಇದಕ್ಕೆ ಅವಾಯ್ಡ್ ಆಗದಂಗೆ ಸುತ್ತು ಸಜ್ಜನೋ ಮೆಕ್ಕೆಜೋಳ ಹಾಕಿದರೆ ಅದು ಅವಾಯ್ಡ್ ಮಾಡ್ತದೆ. ಒಂದು ಎರಡನೇದು ಪ್ರತಿ ಸ್ಟೇಜ್ಗೂ 8-10 ಗಿಡ ಚೆಂಡು ಹೂವು ಹಚ್ಚಬೇಕು. ಚೆಂಡು ಹೂವು ಹಚ್ಚಿದರೆ ಎಲ್ಲ ಮಡವಾಯಿ ಚೆಂಡು ಹೂವು ಹಚ್ಚಿದರೆ ಆ ಮಗ್ಗು ಹೂವಾದಾಗ ಅದು ಸೇಮ್ ಹೂವು ಹರಡಿದಾಗ ಹೂವು ಹರಡ್ಕೊಂಡು ಪರಾಗ ಪರೀಕ್ಷೆ ಮಾಡೋಕ್ಕೆ ಜೇನುಹುಳ ಸಾಕಷ್ಟು ಜೇನುಹುಳ ಬಂದರೆ ಮಾತ್ರ ಅದು ಬೀಜಗಡ್ಡೆ ಪರಾಗಸ್ಪರ್ಶ ಆಗಿ ಒಳ್ಳೆ ಬೀಜ ಆಗ್ತವೆ, ಇಲ್ಲೊಂದು ಜೊಳ್ಳು ನುಚ್ಚು ಸಣ್ಣಕ್ಕೆ ಆಗ್ತವೆ. ಅದರಿಂದ ಯಾವುದೇ ಕಾರಣಕ್ಕೂ ಒಂದು ನರಿಯಾಗಲಿ ನಾಯಿಯಾಗಲಿ ಮನುಷ್ಯರಾಗಲಿ ದನ ಆಗಲಿ ಒಂದು ಬೀಜಗಡ್ಡೆ ಒಂದು ಕೊಳವೆ ಇರ್ತದಲ್ಲ ಮುರಿಬಾರ್ದು, ಮುರಿದ್ರೆ ಜೊಳ್ಳಾಗ್ತವೆ. ಅದರಿಂದ ಸುತ್ತು ಬಂದೋಬಸ್ತ್ ಮಾಡ್ಕೊಂಡು ಸೊ ಯಾವುದು ದನ ಕರ ಬರದಂಗೆ ಸುತ್ತು ಸಜ್ಜೆನೂ ಮೆಕ್ಕೆಜೋಳ ಆಗಬೇಕು, ಇಲ್ಲ ಸಜ್ಜೆ ಹಾಕಿದ್ರು ಪಾಡು. ಆಮೇಲೆ ಅದಕ್ಕೂ ಎರಡಕ್ಕೂ ಬರ್ತದೆ, ಇದಕ್ಕೆ ಅವಾಯ್ಡ್ ಮಾಡೋಕ್ಕೂ ಬರ್ತದೆ. ಆಮೇಲೆ ಇನ್ನೊಂದು ಸಜ್ಜೆ ಅಂದರೆ ಈ ಹುಳೆ ಎಲ್ಲ ಹೊರಗಡೆಯಿಂದ ಬಂದಿದ್ದೆಲ್ಲ ಹಸಿರು ಹುಳೆಯಲ್ಲಿ ಇರ್ಕೊಂಡ್ಬಿಡ್ತದೆ. ಈ ಚೆಂಡು ಹೂವು ಹಾಕೋದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದರೆ ಜೇನುಳಗೆ ಸ್ಪರಾಗ ಪರೀಕ್ಷೆ ನಾವು ಹೋಗಿ ಒಂದೊಂದು ಹೂವು ಹಿಂಗೆ ಸ್ಪರಾಗ ಪರೀಕ್ಷೆ ಮಾಡೋಕ್ಕಾಗೋದಿಲ್ಲ, ಆ ಜೇನುಳನೇ ಅದಕ್ಕೆ ಸ್ಪರಾಗ ಪರೀಕ್ಷೆ ಮಾಡಿ ಒಳ್ಳೆ ಬೀಜ ಬರ್ತದೆ. ಈರುಳ್ಳಿ ಬೀಜ ಅಂದ್ರೆ ನಮ್ಮ ನಾಟಿ ತಳಿನೇ ಬೀಜೋತ್ಪಾದನೆ ಮಾಡ್ತಾ ಇದ್ರ ಅಥವಾ ಏನಾದರೂ ಹೈಬ್ರಿಡ್ ತಳಿಗಳನ್ನ ಬೀಜ? ನಾವು ಅಂಗಡಿಯಿಂದ ಬೀಜದ ಪ್ಯಾಕೆಟ್ ಆಗ್ತಿದ್ರಲ್ಲ ಅಂತ ಗಡ್ಡೆ ನಾವು ತಂದು ಆ ಗಡ್ಡೆ ಕರೆಕ್ಟು 2-3 ಇಂಚು ಸುತ್ತಳತೆ ಇದ್ದು ಅದು 2 ಸುಳಿ ಇರಬಾರ್ದು, ಒಂದೇ ಸುಳಿ ಆಗಬೇಕು, ಒಂದೇ ಕೊಳವೆ ಹೊರಡಬೇಕು, ಅಂತ ಗಡ್ಡೆನ ಖರೀದಿ ಮಾಡ್ಕೊಂಬರ್ತಿದ್ವಿ. ಈಗ ನಾವು ಈರುಳ್ಳಿ ಗೆಡ್ಡೆ ಬೆಳೆದು ಮಾರಾಟ ಮಾಡೋದಕ್ಕೂ ಈರುಳ್ಳಿ ಬೀಜ ಬೆಳೆದು ಮಾರಾಟ ಮಾಡೋದಕ್ಕೂ ಏನು ವ್ಯತ್ಯಾಸ? ಈರುಳ್ಳಿ ಗೆಡ್ಡೆ ಬೆಳೆದು ಮಾರಾಟಕ್ಕೂ ಅಂತೇಳಿದರೆ ರೇಟ್ ಆದರೆ ರೇಟ್ ಇರ್ತದೆ, ರೇಟ್ ಇಲ್ಲ ಅಂದರೆ ಇಲ್ಲ. ಬೀಜ ಅಂದರೆ ಅದು ಕಮ್ಮಿ ಕಮ್ಮಿ ಅಂದರೆ ಇವಾಗ ಅಂಗಡಿಯಲ್ಲಿ 1,500 ಹೇಳಿದ್ರು ನಾವು 1,500 ಹೇಳಿದ್ರು, ಅವ್ರು 2,000 ಹೇಳಿದ್ರು, 500 ಹೇಳಿದ್ರು, ಕೊನೆಗೆ 1,000 ತಗೊಂಡು ಹೋಗ್ತಾರೆ. 1 ಕ್ವಿಂಟಲ್ 2 ಕ್ವಿಂಟಲ್ ಬೆಳೆದು 2 ಲಕ್ಷ, ಅದರ ಖರ್ಚು 50-60-70,000 ತೆಗೆದು 1.5 ಲಕ್ಷ ಇದೈತೆ. ಇದು ಗಡ್ಡೆ ಮಾಡಿ ಎಲ್ಲ ಮಾಡಿ ನಾವು ಇದರಲ್ಲೆಲ್ಲ ಶೆಡ್ನಲ್ಲೇ ಇಟ್ಟು ಆಮೇಲೆ ಅದಕ್ಕೆ ತಕ್ಕಂಥ ಹೋಗುಣ ಶೆಡ್ಗಳು ಮಾಡಿ ಆಮೇಲೆ ಹೋಗ್ಬೇಕಾದ್ರೆ ಸಣ್ಣದ ದೊಡ್ಡ ಸೈಜ್ ಮಾಡಿ ಪ್ಯಾಕೆಟ್ ತುಂಬಿ ಕಳಿಸಿದ ಮೇಲೆ ಅಲ್ಲಿ ಟೆಂಡರ್ ಆದಮೇಲೆ ಅದು ನಮ್ಮ ಅದೃಷ್ಟಕ್ಕೆ ಜಾಸ್ತಿ ರೇಟ್ ಇದ್ದರೆ ಜಾಸ್ತಿ ಬರ್ತದೆ, ಇಲ್ಲ ಅಂದರೆ ಆ ಪ್ಯಾಕೆಟಿನ ಬೆಲೆಗೂ ಭಾಳದಿಲ್ಲ. ಎಷ್ಟು ವರ್ಷದಿಂದ ಈ ತರ ಬೀಜಗಳು ಬೆಳೀತಾ ಇದ್ರೆ ಈರುಳ್ಳಿ ಬೀಜನ? ಸರ್ ನಾನು 18 ವರ್ಷದಿಂದ ಬೀಜ ಮಾಡ್ತಾ ಇದ್ದೀನಿ. ಯಾವ ವರ್ಷ ಲಾಸ್ ಆಗಿಲ್ಲ? ಇಲ್ಲ, ಯಾವ ವರ್ಷ ಲಾಸ್ ಆಗಿಲ್ಲ, ಬೀಜ ಉಳ್ಕಂತವೆ. ಸದ್ಯ ಕೊನೆ ಬೀಜ ಮಾರಾಟ ಆಗಿಲ್ಲ ಅಂತ ಹೇಳಿದ್ರು ಖರ್ಚು ವೆಚ್ಚು 50,000-60,000 ರೂಪಾಯಿ ಲಾಭ ಬರಬಹುದು. ಬೀಜ ಬೆಳೆದ್ರೆ ಏನು ಅದಕ್ಕೇನು ತೊಂದರೆ ಇಲ್ಲ. ಎಷ್ಟು ಎಕರೆಲ್ಲಿ ಬೀಜ ಉತ್ಪಾದನೆ ಮಾಡಿ? ನಾವು ಬೀಜ ಸುಮಾರು ಫಸ್ಟ್ಗೆಲ್ಲ 2 ಎಕರೆ ಮಾಡಿದ್ದೆ, ಆಮೇಲೆ ಮೇಂಟೆನೆನ್ಸ್ ಆಗೋದಿಲ್ಲ, ಸಾಧ್ಯವಿಲ್ಲದ ಮಾತು. ಆಮೇಲೆ 1/2 ಎಕರೆ 3/4 ಎಕರೆ ನಾವು ಮಾಡ್ತಿದ್ವಿ. ಈ ಬೀಜದ ಗೆಡ್ಡೆ ಅಂದ್ರೆ ಸಣ್ಣ ಮೀಡಿಯಂ ಸೈಜ್ ಒಂದೇ ಲೆವೆಲ್ ಗೆಡ್ಡೆ ತರಬೇಕು ಅಂತಾರಲ್ಲ, ಎಲ್ಲಿ ತಗೊಂಡ್ಬರ್ತೀರ? ಅದು ನಾವು ಪ್ಯಾಕೆಟ್ ಖರೀದಿ ಮಾಡ್ಕೊಂಡು ದೊಡ್ಡದೆಲ್ಲ ಆಸ್ ಬಿಸಾಕ್ಬಿಡ್ತೀವಿ, ಸಣ್ಣದು ಏನಿರ್ತತೋ ಅದನ್ನ ಒಂದು ಸ್ಟಡಿ ಮಾಡ್ಕೊಂಡು ಒಂದು ಕಡೆ ಹಾಕ್ಕೊಂತೀವಿ. ಆಮೇಲೆ ಪ್ಯಾಕೆಟ್ಗೆ ಹಾಕಿ ಸೂಕ್ತ ಬೀಜಗಡ್ಡೆ ಬೀಜ ಮಾಡಕ್ ಬರ್ತವೆ ಇಲ್ಲ, ಈ ಗಡ್ಡೆ ಕಲರ್ ಹೆಂಗೈತೆ, ಆಮೇಲೆ 2 ಪದರ ಐತೋ ಇಲ್ಲೋ ಅಂತ ಆಮೇಲೆ ಈ ಗಡ್ಡೆ ಸೆಲೆಕ್ಟ್ ಮಾಡ್ತೀವಿ. ಈಗ ಈರುಳ್ಳಿ ಬೆಳೆಯೋದು ಯಾವ ರೀತಿ ನಿರ್ವಹಣೆ ಮಾಡಬೇಕು ಆ ಥರನೇ ಬೀಜ ಬೆಳೆಯೋದನ್ನು ಅಷ್ಟೇ ಚೆನ್ನಾಗಿ ನಿರ್ವಹಣೆ ಮಾಡಬೇಕಾ? ಸರ್ ಈರುಳ್ಳಿಗಿನ್ನ ಈರುಳ್ಳಿ ಬೀಜದ ಭಾರಿ ಕಷ್ಟ ಅಂದರೆ ಅನುಭವಗನಿಗೆ ಅದನಿಗೇನು ಕಷ್ಟ ಇರೋದಿಲ್ಲ. ಅದು ಎಲ್ಲ ಬೆಳಿತೀವಿ, ಒಂದು ದನ ಕುರಿ ಮೇಕೆ ಏನು ಓಡಾಡ್ಬಿಟ್ಟು ಚಪ್ಪಟೆ ಆದರೆ ಬೀಜ ಬರೋದಿಲ್ಲ. ಜನಗಳು ಕೊಟ್ಟು ಮೋಸ ಕುದಿಗೆ ಕೊಯ್ಯಬಾರ್ದು, ಅದು ಎರಡು ಟೈಮ್ ಕಟ್ಟೋಗಿ ಬರ್ತದೆ ಆ ಹೂವಿನಲ್ಲಿ. ಆ ಇದರಲ್ಲಿ ಒಂದು ಎರಡು ಓಪನ್ ಆದಮೇಲೆ ಅದನ್ನು ಕಟಾವು ಮಾಡ್ಬೋದು. ಆಮೇಲೆ ಒಂದೇ ತಡೆ ಮಾಡಿಬಿಟ್ಟು ಏಳು ಬೀಜ ಆಗ್ತದೆ. ಆಮೇಲೆ ಗಣಿ ಮುರಿದದ್ದಾದರೆ ಅದು ವೇಸ್ಟ್, ಅದನ್ನು ಬೀಜ ಬರ್ತಿ ಬರ್ತು ಅಂತ ಅದನ್ನ ಮಾಡಿದ್ರೆ ಜನಗಳಿಗೆ ಮೋಸ ಮಾಡ್ದಂಗೆ ಆಗ್ತದೆ. ಈರುಳ್ಳಿ ಗೆಡ್ಡೆ ಬೆಳೆ ಅಂತ ರೈತರು ಸಾಕಷ್ಟು ಔಷಧಿ ಸಿಂಪಡಣೆ ಮಾಡ್ತಾರೆ, ಸಾಕಷ್ಟು ರೋಗ ಬರುತ್ತೆ ಅಂತ. ನೀವು ಈ ಬೀಜೋತ್ಪಾದನೆ ಮಾಡ್ಬೇಕಾದ್ರೆ ಏನಾದರೂ ರೋಗ ಬರೋ ಕೀಟ ರೋಗಗಳು ಕಾಣ್ತಾವ? ಇಲ್ಲ, ಚೆಂಡು ಆಮೇಲೆ ಸಾವಯವ ಗೊಬ್ಬರದಿಂದ ಈ ನಾವು ಈ ಬೆಲ್ಲ ಅದು ಇದೆಲ್ಲ ಹಾಕಿ ಮಾಡ್ತೀವಲ್ಲ ಅದನ್ನ ಸೋಸ್ಕೊಂಡು ಸ್ಪ್ರೇ ಮಾಡ್ರಿ. ನನ್ನ ಅನಿಸಿಕೆ, ನಾನು ಈರುಳ್ಳಿಗೆ ಸರ್ಕಾರಿ ಗೊಬ್ಬರ ಹಾಕಿರ್ಬೋದು, ಔಷಧ ಹೊಡೆದಿರ್ಬೋದು, ಬಟ್ ಇದಕ್ಕೆ ಮಾತ್ರ ಸಾವಯವ ಗೊಬ್ಬರಿಂದನೇ ಮಾಡೋದು. ಆಮೇಲೆ ಬೀಜನು ಗಟ್ಟಿ ಬರ್ತದೆ, ಬೆಂಕಿಗೆ ಹಾಕಿದ್ರೆ ಚಟ್ಟನ್ ಪುಟ್ಟುಂತತೆ. ನಾವು ವರ್ಷನೂ ಮಾಡ್ತೀವಿ. ಆಮೇಲೆ ಬೀಜ ಕಮ್ಮಿ ಆದರೆ ಹೊರಗಡೆಯಿಂದ ತರಿಸಿ, ನಮ್ಮ ನಂಬಿಕೆ, ನನ್ನ ಕೈ ಅಷ್ಟು ಅಷ್ಟು ಗುಣ ಚೆನ್ನಾಗೈತೆ. ಹೆಂಗಪ್ಪ ಅಂತ ಹೇಳಿದ್ರೆ, ಇವ್ರತ ಬೀಜ ತೊಗೊಂಡೋದ್ರೆ ಲಕ್ಷೋಪಲಕ್ಷ ಬೆಳಿತೀವಿ ಅನ್ನೋ ರೈತರಲ್ಲೇ ನನಗೆ ಬೀಜ ಹೆಂಗನೇ ಇರಲಿ ಇದು ನನ್ನ ವಾಡಿಕೆ ಬಂದ್ಬಿಟ್ಟಿದೆ. ಆಮೇಲೆ ನಾವು ಅದಕ್ಕೆ ತಕ್ಕಂತ ಅವ್ರ ತಕ್ಕಂತ ಬೀಜನೂ ಚೆನ್ನಾಗಿ ಮಾಡ್ತೀವಿ. ಬೀಜ ಹೆಂಗನ ಮಾಡಿದಾದ್ರೆ ಕೈ ಅಷ್ಟುಗುಣಕ್ಕೆ ಬರೋದಿಲ್ಲ. ಭೂತಾಯಿ ಒಂದೇನೋ ನಮ್ಮ ದೂರದೃಷ್ಟಿಯಿಂದ ನಮ್ಮ ಮೇಲೆ ಒಂದು ಇದು ಅಭಯ ಇಟ್ಟರೆ ನಾವು ಇದು ಇಲ್ದಿದ್ರೆ ನಾವಿಲ್ಲ, ಭಗವಂತ ಇಲ್ದಿದ್ರೆ ಇಲ್ಲ, ಭೂತಾಯಿ ಇಲ್ದಿದ್ರೆ ಇಲ್ಲ, ಹೆಣ್ಣು ಹೊಣ್ಣು ಮಣ್ಣು ಸಹಜವಾಗಿ. ಈಗ ಈರುಳ್ಳಿ ಗೆಡ್ಡೆಗೆ ಯಾವ ರೀತಿ ಮೇಲ್ಗೊಬ್ಬರ ಅದೆಲ್ಲ ಕೊಟ್ಟು ಆರೈಕೆ ಮಾಡ್ತಾರ, ಹಂಗಿದ್ಕೂ ಏನಾದ್ರೂ ಮೇಲ್ಗೊಬ್ಬರ ಕೊಡ್ಬೇಕಾ? ಮೇಲ್ಗೊಬ್ಬರ ನೋಡಿ ಸರ್, ಅಕಸ್ಮಾತ್ ಬರಡು ಭೂಮಿ ಏನೇನು ಇಲ್ಲ, ಇದು ಫಲವತ್ತಾಗಿಲ್ಲ ಅಂತ ಹೇಳಿದ್ರೆ ಅದು ಡಿ ಎ ಪಿ ಅಂತದಿಂತದ್ದು ತೆಳ್ಳಿಗೆ ಕೊಡ್ತಾರೆ, ಕೊಡ್ಬೋದು. ಈ ಗಡ್ಡೆ ನಾಟಿ ಮಾಡಿದ್ಮೇಲೆ ಇದು ಬೀಜ ಕಟಾವಿಗೆ ಬರಬೇಕಂದ್ರೆ ತಾನೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ? 4.5 ತಿಂಗಳಿಂದ ನಾವು ಬೀಜ ಗಡ್ಡೆ ಹಾಕ್ಬೇಕಂದ್ರೆ ದೊಡ್ಡ ಗೌರಿ ಉಣುವೆನೆ ಅಂತ ಸೆಲೆಕ್ಟ್ ಮಾಡ್ಕೊಂತೀವಿ. ದೊಡ್ಡ ಗೌರಿ ಉಣುವೆ ಯಾಕೆ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವಾಗ ಬೇಸಿಗೆ ಟೈಮ್ ಅಲ್ಲ, ಅವಾಗ ನಾವು ಚಿಗುರು ಬಂದು ಕೊಳವಿ ಬಂದು ಮಗ್ಗಾದಾಗ ಪೊಡುಲ್ ಗಾಳಿ ಬೀಸ್ತದೆ. ಆ ಪೊಡುಲ್ ಗಾಳಿಗೆ ಯಾವ ಕಾರಣಕ್ಕೂ ಜೊಳ್ಳಾಗಿದ್ದಿಲ್ಲ, ಬೀಜಗಳು ಉಷ್ಟನ್ನ ಆಮೇಲೆ ತನು ಇರ್ತದೆ, ನೀರಾಂಶ ಕಮ್ಮಿ ಇದ್ರೂ ಪೊಡುಲ್ ಗಾಳಿಗೆ ಬಾರಿ ಒಳ್ಳೆ ಒಂದು ಭೋಗವಾಗಿ ಬರ್ತದೆ. ಈ ತನೆ ಕಟಾವಿಗೆ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಯಾವ ನಮಗೆ ಕಟಾವಿಗೆ ಬಂದಿರೋದು ಗೊತ್ತಾಗೋದು ಹೆಂಗೆ ಅಂತೇಳಿದ್ರೆ, ನಾವೆಲ್ಲ ಆ ಒಂದು ಹೂವಿನಲ್ಲಿ ಮಗ್ನಲ್ಲಿ ಒಂದು ಎರಡು ಕಾಳು ಓಪನ್ ಆಗ್ತದೆ, ಎಲ್ಲ ದುಂಬಿಯಾಗಿರ್ತದಲ್ಲ, ಓಪನ್ ಆದಾಗ ಇದು ಕಟಾವಿಗೆ ಬಂದತ್ತೆ, ಕಟಾವು ಬಂದಿದ್ದಕ್ಕೆ ಇದು ಜಿಗುಟ್ಬೇಕು ಅಂತ ಜಿಗುಟ್ಸ್ತು. ಅದೆಲ್ಲ ಕಟಾವಿಗೆ ಬಂದ್ಮೇಲೆ ಅದನ್ನೆಲ್ಲ ತೆನೆ ಮುರ್ಕೊಂಡ್ಬಿಟ್ಟು ಅದನ್ನೆಲ್ಲ ಯಾವ ರೀತಿ ಒಕ್ಕಣೆ ಮಾಡ್ತಾರೆ? ಸರ್, ತೆನೆ ಮುಗಿಸ್ಕೊಂಡು ಅದಕ್ಕೆ ಕಾವಿಗೆ ಹಾಕ್ಬಾರ್ದು. ಕಾವಿಗೆ ಹಾಕಿದ್ರೆ ಅಂತೇಳಿದ್ರೆ ಆ ಬೀಜ ಫೇಲ್. ಅದನ್ನು ಒಣಗಿಸ್ತೀವಿ, ಸುಮಾರು ಚೆನ್ನಾಗಿ ಒಣಗಿಸಿ ಕಾಲಾಡು ಪಾಲಾಡು ಎಲ್ಲ ಪೌಡ್ರ್ ಆದಂಗೆ ಆಗಬೇಕು. ಪೌಡ್ರ್ ಆದಂಗೆ ಆಗಿದ್ವಿ, ಮೆತ್ತನೆ ಕೆಲವೆಲ್ಲ ಬಡಿತಿದ್ರು, ಒಂದು ಕೊಡ್ತಿ ತಂದು ಕೋಲ್ ತಂದು ಬಡಿತಿದ್ರು, ಭಾಳ ತೆನೆಗೆ ಬಡಿಯೋಕ್ಕಾಗೋದಿಲ್ಲ. ಆಮೇಲೆ ಘಾಟು ಧೂಳು ಇವೆಲ್ಲ ಇನ್ಫ್ಲೂಯೆನ್ಸ್ ಆಗಿಬಿಡ್ತದೆ ಅಂತ ಹೇಳಿದ್ವಿ. ನಾವೇನು ಮಾಡಿದ್ವಿ, ಈ ಮೆತ್ತನ ನೆಲದಾಗೆ ತಾಡ್ಪಲ್ಲಾಸಿ ಚೆನ್ನಾಗಿ ಪೌಡ್ರ್ ಆಗಬೇಕು, ಒಣಗಿಸಿದ ಮೇಲೆ ತಾಡ್ಪಲ್ಲ ಹಾಕಿ ಟ್ಯಾಕ್ಟ್ರಿ ಹಿಂದಕ್ಕೂ ಮುಂದಕ್ಕೂ ಹಿಂದಕ್ಕೂ ಮುಂದಕ್ಕೂ ತುಳಿಸ್ಬೇಕು. ಮೆತ್ತನ ನೆಲ ಆಗ್ಬೇಕು, ಕೆರೆ ನೆಲ ಆಗ್ಬೇಕು. ನೆಲದ ಮೇಲೆ ಹಾಕಿದ್ರೆ ಬೀಜ ಹೊಡಿತ, ಬೀಜ ಸರಾಗವಾಗಿ ಒಡೆದೋಗ್ತತೆ. ಅವಾಗ ನೀನು ಒಂದು 4% ಬೀರ ವೇಸ್ಟ್ ಆಗ್ತದೆ. ಗಟ್ಟಿನಲ್ದಾಗ ಮಾಡಬಾರ್ದು, ಮೆತ್ತನ ನೆಲದಲ್ಲಿ ತಡಪಲ್ಲಾಸಿ ಟ್ಯಾಕ್ಟ್ರಿ ಹಿಂದಕ್ಕೂ ಮುಂದಕ್ಕೂ ಹಾಕಿ ಚೆನ್ನಾಗಿ ಪೌಡ್ರ್ ಆದಂಗೆ ಪೂರ್ತಿ ಪೌಡ್ರ್ ಆಗಿಬಿಡ್ಬೇಕು ತೆನೆ. ಅವಾಗ ತೂರಿದ್ರೆ ಕಾಳು ಬರ್ತದೆ. ಆಮೇಲೆ ಲೇಬರ್ನಿಂದ ಹೆಣ್ಮಕ್ಳಿಂದ ಚೆನ್ನಾಗಿ ಹಸನು ಮಾಡಿ ನಾವು ಮಾರಾಟ ಮಾಡೋಕ್ಕೆ ಸಿದ್ಧವಾಗ. ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? ಒಂದು ಎಕರೆಗೆ 3-5 ಕ್ವಿಂಟಲ್ವರೆಗೂ ಬರ್ತದೆ. ಈಗ ಹೆಂಗ್ ಮಾರಾಟ ಮಾಡ್ತಾರೆ? ಒಂದು ಕೆಜಿಗೆ ಎಷ್ಟು? ಒಂದು ಕೆಜಿಗೆ ಸರ್ ನಾವು ಇವಾಗ ಡಿಮ್ಯಾಂಡ್ ಇತ್ತಂದ್ರೆ 1,000, 1,000, 1,800 ಹಿಂಗೆಲ್ಲ ಕೊಡ್ತೀವಿ. ಅರ್ಗ ಇವಾಗೆಲ್ಲ ಬೀಜ ಅಲ್ಲಿ ಎಲ್ಲಿ ಸಿಕ್ಕದಂಗೆ ಬೆಳೆದು ಬಿಟ್ಟಿದ್ರೆ ಹಂಗೆ ಹಿಂಗೆ ಅಂತೇಳಿದ್ರೆ 700, 800 ಹಿಂಗೆ ಕೇಳಿದ್ರೆ ರಿಯಲಿ ಈ ವರ್ಷದ್ದು 1,500 ರೂಪಾಯಿಗೆ ಅಂತ ಫಿಕ್ಸ್ ಮಾಡಿದ್ವಿ. ಯಾರೂ ತಗೊಂಡು ಹೋಗಿಲ್ಲ, ಮಳೆನೂ ಲೇಟ್ ಆಯಿತು, ಮಳೆ ಬಂದು ಆಮೇಲೆ ನಾವೇನು ಮಾಡಿದ್ವಿ, ಇದು ಮಾಡಿದರೆ ಕೊನೆಗೆ 1,200 ರೂಪಾಯಿಗೆ ಫಿಕ್ಸ್ ಮಾಡಿದ್ವಿ. ಆದ್ರೂ ಸ್ವಲ್ಪ ಖರ್ಚಾದ್ವು, ಆಮೇಲೆ ಸುಮ್ಮನೆ ಕೊನೆಗೆ 1,000 ರೂಪಾಯಿಗೆ ಆದಾಗ ಬೀಜ ಹೋಗ್ತಾಯಿದ್ವಿ. ಅದೇ ಇಂಡೋ ಅಮೇರಿಕಾ ಮಾರ್ಷಲ್ ಡಿಲಕ್ಸ್ ನಂಬರ್ 1 ಬೀಜ ಅಂತ ತಳಿ ಅಂತ ಐತೆ ಬೀಜ, ನಮ್ಮಲ್ಲಿ ಎಲ್ಲಿ ಫೇಲ್ ಆಗೋದಿಲ್ಲ. ಈಗ 1,000 ರೂಪಾಯಿಗೆ ಮಾರಾಟ ಮಾಡಿದ್ರೆ ನಿಮ್ಗೇನು ಲಾಸ್ ಆಗಲ್ಲ? ಲಾಸ್ ಆಗೋದಿಲ್ಲ. ಎಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ? ಒಂದು ಎಕರೆಗೆ ನೋಡಿ ಸರ್, ಮಾಡ್ದಂಗೆ ಸರ್, ನೀವು ಆಕಳು ಗೊಬ್ಬರ ಇದೆಲ್ಲ ನಾವು ಕಂಪೋಸ್ ಇದು ಮಾಡ್ದಂಗೆ ಮಾಡಿ ಸಾವಯವ ಗೊಬ್ಬರ ತರಿಸಿ ಮಾಡಿದ್ರೆ 60-70 ಹಿಂಗೆಲ್ಲ ಬರ್ತದೆ. 2-2.5 lakh ತನಕನ ನಾವು ಉತ್ಪತ್ತಿ ಆಗ್ತದೆ, ಆದಾಯ ಆಗುತ್ತೆ, ಆದಾಯ ಆಗ್ತದೆ. ಒಟ್ಟಾರೆಯಾಗಿ ಈರುಳ್ಳಿ ಬೀಜೋತ್ಪಾದನೆ ನಿಮಗೆ ಸಂತೋಷ ನೆಮ್ಮದಿ ತಂದ್ಕೊಟ್ಟೈತೆ? ಹಾ, ಈರುಳ್ಳಿ ಬೀಜ ಉತ್ಪಾದನೆ ಬೆಳೆಯೋದ್ರಿಂದ ಸಂತೋಷ ತಂದಿದೆ, ಇದಾಗಿದೆ. ಯಾವತ್ತೇನು ಲಾಸ್ ಅನ್ಸಿಲ್ಲ? ಲಾಸ್ ಏನು ಅನಿಸಿಲ್ಲ, ಖರ್ಚಾಗದಿದ್ರೆ ಲಾಸ್. ಮತ್ತೆ ಖರ್ಚಾಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಖರ್ಚಾಗಿಲ್ಲ ಅಂದ್ರೆ ಒಂದೇ ವರ್ಷ ಅದು ತಿಪ್ಪಿಗಾಗಬೇಕು, ಎರಡನೇ ವರ್ಷ. ಓಹೋ, ಅದು ಲಾಸು. ಖರ್ಚಾಗಿಲ್ಲ ಅಂದ್ರೆ ಇಲ್ಲೇನು, ನಾವು ಎಕರೆಗೆ 60-71.5 lakh ಎಲ್ಲ ಖರ್ಚು ಮಾಡಿರ್ತೀವೋ ಅದೆಲ್ಲ ವೇಸ್ಟ್ ಆಗ್ತದೆ. ಹೋದ್ರೆ ಒಂದು 5-10 kg, 20 kg, 30 kg, 50 kg ಹೋದ್ರೂ ಲಾಸೆ, ಖರ್ಚಾಗಬೇಕು. ಇವಾಗ 2 ವರ್ಷ ನೀರುಳ್ಳಿ ಬೀಜ ನೀರುಳ್ಳಿ ಹಾಕಿ ಜನ ನೆಲ ಹತ್ಬಿಟ್ಟಿದ್ದಾರೆ ಪಾಪ. ಈ ಕಡೆ ಸರ್ಕಾರನೂ ಏನು ಪಾಪ ಇದಿಲ್ಲ, ಆಮೇಲೆ ರೇಟ್ ಇಲ್ಲ, ಕೊರೋನಾ ಬಂತು, ಆಮೇಲೆ ವಾಸ್ತವಾಂಶವಾಗಿ ನೀರುಳ್ಳಿ ಹೆಚ್ಚೆಚ್ಚು ಹೋಗಿ ಜಾಸ್ತಿ ಬೆಳೆದ್ಬಿಟ್ರು, ಆಮೇಲೆ ಮಳೆಗಾಲ ಜಾಸ್ತಿ ಆಯ್ತು, ಎಲ್ಲ ಕೊಳತು ಇದಾಗೋಗ್ಬಿಡ್ತು, ಅದು ಕೊಳೆ ರೋಗ ಅಂತ ಬಿದ್ದ್ಬಿಡ್ತು ನೀರುಳ್ಳಿ ಬಾರೇ ಅನ್ಯಾಯ. ಹಂಗಾಗ್ಬಿಟ್ಟು ರೈತರು ಬೆಳಿಲಿಕ್ಕೆ ಎದುರ್ತಾರೆ ಎದುರ್ತಾರೆ. ಆಮೇಲೆ ಸರ್ಕಾರ 5,000-6,000 ರೂಪಾಯಿ ಕಾಂಪನ್ಸೇಷನ್ ಕೊಡ್ತು ಪರಿಹಾರ, ಎಲ್ಲಿಂದ ಎಲ್ಲಿ ಕೊಡ್ತಾರೆ ಇವಾಗ ಬರೇ ಕಳೆ ನೀರುಳ್ಳಿ ಮಳೆ ಮಾತ್ರ 2 ವರ್ಷ ನೆಲ ಹತ್ಬಿಡ್ತು ಆ ನೀರುಳ್ಳಿಗೆ ಮಾತ್ರ. ಈ ಈರುಳ್ಳಿ ಬೀಜೋತ್ಪಾದನೆ ಬೆಳೆ ಆಗಿರ್ಬೋದು, ಈ ಬೀಜಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಸಂಪರ್ಕ? ನಾವು ಸರ್, ನಾವು ಸುಮನ್ ಅಂತ ಜನತಾವಾಣಿ ಪೇಪರ್ ಇದಾರೆ, ನಮ್ದು ತಮಿಳ್ನಾಡು ಮಹಾರಾಷ್ಟ್ರ ಆಂಧ್ರ ಇದಕ್ಕೆಲ್ಲ ಮ್ಯಾಗ್ಜಿನ್ ಬರ್ತದೆ, ಮ್ಯಾಗ್ಜಿನ್ ತಾಂತಾರೆ. ನಾನು ಮ್ಯಾಗ್ಜಿನ್ ಐತಿ, ಇವತ್ತಿಗೂ ನಾನು ತಂದಿಲ್ಲ, ಮ್ಯಾಗ್ಜಿನ್ಗೆಲ್ಲ ಮಾಡಿ ಬಿಲ್ ಸೆಲೆಕ್ಟ್ ಮಾಡ್ತಾರೆ, ಅವಾಗ ಫೋನ್ ನಂಬರ್ ಕೊಟ್ಟಿರ್ತೀನಿ, ಆಮೇಲೆ ಆ ಎಷ್ಟೇಜ್. ಆಮೇಲೆ ನಾನು ಸರ್ಕಾರದಿಂದ ಕೃಷಿ ಆಫೀಸ್ ತೋಟಗಾರಿಕೆ ಆಫೀಸ್ನವ್ರ ಮಗ್ಗ ಅದ ಕರ್ಕೊಂಬರ್ತೀನಿ, ಕರ್ಕೊಂಬಂದು ಫೋಟೋ ತೆಗೆಸ್ತೀನಿ, ಆ ಫೋಟೋನು ಪೇಪರ್ಗೆಲ್ಲ ಹಾಕಿಸ್ತೀನಿ, ಅವರೆಲ್ಲ ನನಗೆ ಮಾಹಿತಿ ಸಲಹೆ ಇನ್ನ ಏನನ್ನ ಬೇಕಾದ್ರೆ ಸಲಹೆ ಹೇಳ್ತಾರೆ, ಈ ಥರ ಮಾಡಿದ್ರೆ ಪಡೀತು, ಈ ಥರ ಮಾಡಿದ್ರೆ ಮಾಡಿ, ಈ ಥರ ಮಾಡು ಅಂತ ಆ ತೋಟಗಾರಿಕೆ ಆಫೀಸರ್ರೆಲ್ಲ ಅವರೆಲ್ಲ ನಮಗೆ ಗೈಡ್ಲೈನ್ ಕೊಡ್ತಾರೆ. ಈಗ ನೀವು ಬೀಜ ತಗೊಂಡು ಬೆಳೆದಂಥ ರೈತರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಚೆನ್ನಾಗಿ ಇಳುವರಿ ಚೆನ್ನಾಗಿದೆ ಅಂತ. ಆಮೇಲೆ ಕೆಲವೆಲ್ಲ ಅವರು ಕಮ್ಮಿ ರೇಟ್ ಕೊಟ್ಟರು ತಗೊಂಡೋಗೋದಿಲ್ಲ, ನಾವು ಇಲ್ಲಿ ಎದ್ದು ಬಿದ್ದು ಇಲ್ಲಿ ವಾಸ್ತವ್ಯ ಇರೋರು, ಕಳಪೆ ಬೀಜ ಅದು ಇದು ಕೊಟ್ಟರೆ ಇನ್ನೊಂದು ತಡಲ್ಲಿ ಏನಿಲ್ಲ, ಕಣಗಳು ಹಿಡ್ಕೊಂಬರ್ತಾರೆ. ಒಂದು ನನ್ನ ನಂಬಿಕೆ, ನಂಬಿಕೆನೋ ಮುಖ್ಯನೋ ಅದೇ ನಂಬಿಕೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕೈ ಅಷ್ಟು ಗುಣ, ನಾವು ಬೆಳಿತೀನಿ ರಾಮಂತಗೆ ತಗೊಂಡೋಗ್ಬೇಕು, ಬೀಜ ಡೂಪ್ಲಿಕೇಟ್ ಕೊಡೋದಿಲ್ಲ ಒರಿಜಿನಲ್ಲು. ಅವರು ಜನ ಅದಕ್ಕೂ ಮಾಡಿದರೆ ಏನಪ್ಪ ನಾವೇನಂತೀವಿ, ಇವಾಗ ಆ 1,000 ರೂಪಾಯಿ ಇದ್ದದ್ದು ಬೆಳೆ ಬಂದು ನೀವು ಕೊಯ್ದು ಕಟಾವಾಗಿ ಮಾರ್ಕೆಟ್ಗೆ ಅದಕ್ಕೆ ಬೆಳೆ ಬರ್ತದೆ ಕೊಡ್ತಾರೆ, ಗಡ್ಡೆ ಚೆನ್ನಾಗಿ ಬರಬೇಕು, 1,000-2,000 ಕೊಡ್ತೀಯ, ಬೀಜ ಪಿರೋದು 10,000 ಕಟ್ತೀವಿ, ಹಿಂಗೆಲ್ಲ ಮಾತಾಡ್ತೀವಿ ಜನರಲ್ ಲೋಕಾರೂಢಿ. ಹಾಗಿದ್ರೆ ಈಗ ಈ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂಗೆ ನಿಮ್ಮ ನಾವು ಯಾರಾದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಫೋನ್ ನಂಬರ್? ಫೋನ್ ನಂಬರು ನಮ್ದು 9691964388. ರೈತ ಬಂದವರೇ, ಇದು ಜಗಳೂರು ತಾಲೂಕು ತೋರಣಗಟ್ಟೆಯ ಕೃಷಿಕರಾದ ಜೆ ಬಿ ರಾಮಾಂಜನೇಯ ಅವರ ಮೊಬೈಲ್ ಸಂಖ್ಯೆ 9611964388. ಬಹಳ ಸಂತೋಷ ರಾಮಾಂಜನೇಯ ಅವರೇ, ಇದುವರೆಗೂ ನಿಮ್ಮ ಈ ಈರುಳ್ಳಿ ಬೀಜೋತ್ಪಾದನೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಈರುಳ್ಳಿ ಬೀಜೋತ್ಪಾದನೆಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ತೋರಣಗಟ್ಟೆ ಗ್ರಾಮದ ಪ್ರಗತಿಪರ ಕೃಷಿಕ ಜೆ ಬಿ ರಾಮಾಂಜನೇಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700-0001-0042-42 ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700-0001-0042-42 ಅಷ್ಟೇ ಸುಲಭ. ಆಕಾಶವಾಣಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ತೋಟಗಾರಿಕಾ ಮಹಾವಿದ್ಯಾಲಯ ಬೊಬ್ಬೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಒಂದು ವಿಚಾರ ಏನು ಅಂತಂದ್ರೆ, ಮಾವನ್ನ ಕಟಾವು ಮಾಡಿದ ನಂತರ ನಾವು ಏನೆಲ್ಲ ಕಾರ್ಯಗಳನ್ನ ಬೇಸಾಯ ಕ್ರಮಗಳಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಒಂದು ವಿಚಾರವನ್ನ ನಾವಿವತ್ತು ಚರ್ಚೆ ಮಾಡೋಣ ಅಂತ. ಈಗೇನಾಗುತ್ತೆ, ಸಾಮಾನ್ಯವಾಗಿ ಮಾವು ಬೆಳೆಯನ್ನ ಮಾಡಿದಂತ ರೈತರು ಏನ್ ಮಾಡ್ತಾರೆ, ಈ ವರ್ಷದ ಫಸಲು ಕಟಾವು ಮಾಡಿದ ಮೇಲೆ ಮತ್ತೆ ಮುಂದಿನ ವರ್ಷದ ಫಸಲು ಅಂತಂದ್ರೆ ಅದು ಹೂ ಬಿಟ್ಟ ಮೇಲೇನೆ ನಾವು ಮತ್ತೆ ಜಮೀನಿಗೆ ಕಾಲಿಡುವಂಥದ್ದು, ಅಲ್ಲಿವರೆಗೂ ಕೆಲಸಗಳಿಲ್ಲ, ಇದರಲ್ಲಿ ಬೇಸಾಯ ಕ್ರಮಗಳು ಏನೋ ಅತಿ ಅಷ್ಟೊಂದು ಅಗತ್ಯವಿಲ್ಲ ಅನ್ನೋ ಒಂದು ಮಾಹಿತಿ ಬಹಳಷ್ಟು ರೈತರಲ್ಲಿ ತಲೆಗೆ ಹೋಗ್ಬಿಟ್ಟಿದೆ. ಇದನ್ನ ನಾವು ಗಮನಿಸಿ ನೋಡೋದಾದ್ರೆ, ನಾವು ಮುಂದಿನ ವರ್ಷದಲ್ಲೂ ಕೂಡ ಒಂದು ಒಳ್ಳೆ ಫಸಲನ್ನ ತಗೋಬೇಕು ಅಂತಂದ್ರೆ ಈ ವರ್ಷದ ಫಸಲು ಮುಗಿದ್ಮೇಲೆ ನಾವು ಕೆಲವೊಂದು ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಇವಾಗ್ಲೂ ನಾವು ಕೇಳಿದೀವಿ, ಒಂದು ವರ್ಷ ನಮಗೆ ಫಸಲು ಚೆನ್ನಾಗಿ ಬರ್ತದೆ, ಮತ್ತೊಂದು ವರ್ಷದ ಫಸಲಲ್ಲಿ ಕಡಿಮೆ ಆಗ್ತದೆ, ಒಂದು ವರ್ಷ ಮಾವಿನ ಫಸಲು, ಒಂದು ವರ್ಷ ಹುಣಸೆ ಫಸಲು ಅನ್ನೋದು ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ವಾಡಿಕೆಯಲ್ಲಿ ಮಾತಾಡುವಂಥ ವಿಚಾರ. ಆದರೆ ಈಗ ಕೆಲವೊಂದು ತಳಿಗಳು ನಮ್ಮಲ್ಲಿದೆ, ಈಗ ಸಾಕಷ್ಟು ಎಲ್ಲ ಭಾಗದಲ್ಲೂ ಕೂಡ ರೈತರು ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಿ ಬೆಳೀತಾ ಇದ್ದಾರೆ. ಆ ತಳಿಗಳು ಕೂಡ ಪ್ರತಿ ವರ್ಷವೂ ಒಂದು ಒಳ್ಳೆ ನಿರೀಕ್ಷಿತವಾದಂಥ ಬೆಳೆಯನ್ನು, ಇಳುವರಿಯನ್ನು ಕೊಡಲಿಕ್ಕೂ ಕೂಡ ಯೋಗ್ಯವಾದಂಥ ತಳಿಗಳೇ ಇದ್ದಾವೆ. ಅದರಲ್ಲಿ ಮಲ್ಲಿಕಾಯಿ ಇರ್ಬೋದು, ಬೆನಶಾನ್ ಇರ್ಬೋದು, ಬಂಗನಪಲ್ಲಿ ಅಂತ ಹೇಳ್ತೀವಿ, ಮತ್ತು ಆಪೂಸ್ ಅಂತ ಹೇಳ್ತೀವಿ, ಅಥವಾ ಬಾದಾಮಿ ಅಂತ ಹೇಳ್ತೀವಿ. ಬಾದಾಮಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಏರುಪೇರಾಗುತ್ತೆ, ಆದರೆ ನಾವು ಸರಿಯಾದ ಕ್ರಮಗಳನ್ನ ಅನುಸರಿಸೋದ್ರಿಂದ ಉತ್ತಮವಾದಂಥ ಇಳುವರಿಯನ್ನು ಕೂಡ ನಾವು ಪಡಿಬೋದು. ಈಗ ನಾವು ಆಪೂಸಲ್ಲೇ ನೋಡೋದಾದರೆ, ಒಂದು ಬೆಳೆಯನ್ನು ಕಟಾವು ಮಾಡಿದ್ಮೇಲೆ ನಾವು ಏನೆಲ್ಲ ಕ್ರಮಗಳನ್ನ ಅನುಸರಿಸ್ಬೇಕು ಅಂತ, ಒಂದು ಈಗ ನಾವು ಜೂನ್ವರೆಗೂ ಕೂಡ ನಮಗೆ ಮಾವಿನ ಫಸಲು ಇರ್ತದೆ, ಆ ಫಸಲನ್ನು ನಾವು ಕಟಾವು ಮಾಡಿದ್ಮೇಲೆ ಆ ಏನು ಹೂವಿನ ಕಾಯಿಯ ಗೊಂಚಲಿರುತ್ತೆ ಅಥವಾ ಹೂವಿನ ತೆನೆ ಏನು ಬಂದಿರುತ್ತೆ ಅದೆಲ್ಲ ಕ್ರಮೇಣ ಒಣಗೋದಕ್ಕೆ ಶುರುವಾಗುತ್ತೆ. ಆ ಕಪ್ಪು ಆಗಿ ಹಣ್ಣಿನ ಗೊಂಚಲು ಏನು ಕಪ್ಪಾಗಿ ಉಳಿದಿರುತ್ತೆ ಅಥವಾ ಹೂವಿನ ಗೊಂಚಲು ಬಂದಿದ್ದೇನು ಕಪ್ಪಾಗಿ ಒಣಗಿರುತ್ತೆ, ಆ ಗೊಂಚಲನ್ನು ಅಥವಾ ಕಡ್ಡಿಯನ್ನು ನಾವು ಕನಿಷ್ಠ ಒಂದು 3 ಇಂಚು ಆ ಗೊಂಚಲಿನಿಂದ ಇನ್ನೂ ಹಿಂದಕ್ಕೆ ನಾವು ಕಟ್ ಮಾಡೋದ್ರಿಂದ ಏನಾಗ್ತದೆ, ಅಲ್ಲಿಂದ ಹೊಸ ಚಿಗುರು ಈ ಮಳೆಗಾಲಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹೊಸ ಚಿಗುರು ಈ ವರ್ಷದಲ್ಲಿ ಏನು ಬರ್ತದೆ ಮತ್ತೆ ಮುಂದಿನ ವರ್ಷದಲ್ಲಿ ಒಂದು ಹೊಸ ಹೂವಿನ ಗೊಂಚಲು ಕೂಡ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀವು ಕಟ ಮಾಡಿದ ಕೂಡಲೇ ಅದನ್ನೊಂದು ಕಟ್ ಮಾಡಿ ಅದಕ್ಕೆ ನಾವು ಒಂದು ಏನೋ ಫಂಗಿಸೈಡ್ನ ನಾವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಕಾರ್ಬನ್ಡೈಸಿಮ್ ಅಂತ ಹೇಳಿ ಮತ್ತೆ ಅದ್ರ ಜೊತೆಯಲ್ಲಿ ಒಂದು ಕೀಟನಾಶಕವನ್ನು ಕೂಡ ನಾವು ಸೇರಿಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಗಿಡದಲ್ಲಿ ಏನಾದರೂ ತೊಂದರೆ ಇದ್ರೆ ಅಥವಾ ರೋಗ ಮತ್ತು ಕೀಟ ಬಾಧೆ ಇದ್ರೆ ಉಳಿದಿದ್ರೆ ಕಟಾವು ಮಾಡಿದ ನಂತರ ನಾವು ಈ ಒಂದು ಸಣ್ಣ ಒಂದು ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಅದನ್ನು ಕೂಡ ನಾಶ ಮಾಡಿದಂತಾಗುತ್ತೆ. ಮುಂದೆ ಬರುವಂಥ ಎಲ್ಲ ಹೊಸ ಚಿಗುರು ಕೂಡ ತುಂಬ ಚೆನ್ನಾಗಿ ಉತ್ಪತ್ತಿಯಾಗಿ ಅದು ಮತ್ತು ಮುಂದಿನ ವರ್ಷಕ್ಕೆ ಒಂದು ಒಳ್ಳೆ ಇಳುವರಿ ಕೊಡಲಿಕ್ಕೆ ಅಥವಾ ಒಳ್ಳೆ ಹೂವನ್ನು ಉತ್ಪತ್ತಿ ಮಾಡಿಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆಮೇಲೆ ಅದ್ರ ಜೊತೆಲಿ ಏನಾಗ್ತದೆ, ನಾವು ಫಸಲು ಬಂದಾಗ ನಾವು ಮಾತ್ರ ಅದಕ್ಕೆ ಗಿಡಗಳ ಆರೈಕೆ ನಾವು ಅತಿ ಹೆಚ್ಚಾಗಿ ಮಾಡ್ತೀವಿ. ಅದೇ ರೀತಿ ಕಟಾವು ಮಾಡಿದ ಮೇಲೂ ಕೂಡ ಪ್ರತಿ ಗಿಡಕ್ಕೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಸ್ವಲ್ಪ ಪ್ರಮಾಣದಲ್ಲಾದರೂ ಕೊಡೋದ್ರಿಂದ ಏನಾಗ್ತದೆ, ಆ ವರ್ಷದಲ್ಲಿ ಆ ಫಸಲನ್ನು ನಿರ್ವಹಣೆ ಮಾಡಲಿಕ್ಕೆ ಅಥವಾ ಫಸಲನ್ನು ಬಿಡಲಿಕ್ಕೆ ಗಿಡ ಏನೆಲ್ಲ ತನ್ನ ಶಕ್ತಿಯನ್ನು ಬಳಸಿ ಅಥವಾ ಆಹಾರ ಉತ್ಪತ್ತಿ ಮಾಡಿ ಉಳಿಸ್ಕೊಂಡಂಥ ಮರದಲ್ಲಿ ಅಥವಾ ಕೊಂಬೆಗಳಲ್ಲಿ ಎಲೆಗಳಲ್ಲಿ ಉಳಿದಿದ್ದಂಥ ಎಲ್ಲ ಆಹಾರ ತಮ್ಮ ಏನೋ ಹಣ್ಣಿನ ಬೆಳವಣಿಗೆಗಾಗಿ ಅದು ಖರ್ಚು ಮಾಡಿರುತ್ತೆ. ಹಾಗಾಗಿ ಗಿಡದ ಬೆಳವಣಿಗೆ ಮುಂದಿನ ವರ್ಷಕ್ಕೆ ಕುಂಠಿತ ಆಗ್ಬಿಡತ್ತೆ. ಅದನ್ನು ನಾವು ಸರಿಪಡಿಸ್ಕೋಬೇಕು ಅಂತಂದರೆ, ಒಂದು ಸತಿ ಕಾಯಿಯನ್ನು ಅರದ್ಮೇಲೆ ಅಥವಾ ಹಾರ್ವೆಸ್ಟ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಅದಕ್ಕೊಂದು ಸ್ವಲ್ಪ ಪ್ರಮಾಣದಲ್ಲಾದರೂ ರಾಸಾಯನಿಕ ಗೊಬ್ಬರಗಳನ್ನು ಗಿಡದ ಬುಡಕ್ಕೆ ಸೇರಿಸಿದ್ರೆ, 3 ಮುಖ್ಯವಾದ ರಾಸಾಯನಿಕ ಗೊಬ್ಬರಗಳೇನಿದ್ದಾವೆ, ಯೂರಿಯಾ, ರಂಜಕ ಮತ್ತು ಪೊಟ್ಯಾಷ್, ಮತ್ತು ಒಂದಷ್ಟು ಪ್ರಮಾಣದಲ್ಲಿ 1 ಪುಟ್ಟಿ ಆದರೂ ನಾವು ದನವಿನ ಗೊಬ್ಬರವನ್ನು ಅಥವಾ ಕುರಿ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಿದ್ದೆ ಆದರೆ ಅಲ್ಲಿ ಮಣ್ಣು ಫಲವತ್ತತೆ ಆಗುತ್ತೆ, ಮತ್ತು ಅದಕ್ಕೆ ಬೇಕಾದಂಥ ಆಹಾರ ಏನಿರುತ್ತೆ ಅದು ಮುಂದಿನ ವರ್ಷದ ಬೆಳವಣಿಗೆಗೆ ಅದೆಲ್ಲವನ್ನು ಕೂಡ ನಾವು ಆ ಸಮಯದಲ್ಲಿ ಕೊಟ್ಟಂತಾಗತ್ತೆ. ಇದರಿಂದ ಗಿಡದ ಬೆಳವಣಿಗೆ ತುಂಬ ಉತ್ಕೃಷ್ಟವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9449837747. ನಮಸ್ಕಾರ. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶನಾಲಯ ಪ್ರಾಯೋಜಕತ್ವದ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ, ನೆಲಗಡಲೆ ಶೇಂಗಾ ನಾಟಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3809 ಗರಿಷ್ಠ 6932 ರೂಪಾಯಿಗಳು, ರಾಗಿ ಹೈಬ್ರಿಡ್ 1321 1729 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿ ಇವೆ. ನೆಲಗಡಲೆ ಶೇಂಗಾ ಗೆಜ್ಜೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3659 ಗರಿಷ್ಠ 6769 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕನಿಷ್ಠ ಪ್ರತಿ ಕ್ವಿಂಟಾಲ್ಗೆ 2169 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳು ಈ ರೀತಿ ಇವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 6500 ಗರಿಷ್ಠ 7000 ರೂಪಾಯಿಗಳು. ಬೂದುಗುಂಬಳಕಾಯಿ 800 ಏಲಕ್ಕಿ ಬಾಳೆ 4800 ರೂಪಾಯಿಗಳು. ಪಚ್ಚಬಾಳೆ 2000 ಹುರುಳಿಕಾಯಿ 3000 ರೂಪಾಯಿಗಳು. ಬೀಟ್ರೂಟ್ 1500 ರೂಪಾಯಿಗಳು. ಆಗಲಕಾಯಿ 2000 ಸೋರೆಕಾಯಿ 1500 ರೂಪಾಯಿಗಳು. ಬದನೆಕಾಯಿ 1800 ಗೋರಿಕಾಯಿ 2500 ರೂಪಾಯಿಗಳು. ಎಲೆಕೋಸು 1600 ರೂಪಾಯಿಗಳು. ದಪ್ಪಮೆಣಸಿನಕಾಯಿ 3500 ರೂಪಾಯಿಗಳು. ಕ್ಯಾರೆಟ್ 2000 ರೂಪಾಯಿಗಳು. ಹೂಕೋಸು 1200 ರೂಪಾಯಿಗಳು. ಸೌತೆಕಾಯಿ 1500 ರೂಪಾಯಿಗಳು. ನುಗ್ಗೆಕಾಯಿ 3000 ರೂಪಾಯಿಗಳು. ಬೆಳ್ಳುಳ್ಳಿ 1800 ರೂಪಾಯಿಗಳು. ಹಸಿಮೆಣಸಿನಕಾಯಿ 2200 ರೂಪಾಯಿಗಳು. ನವಿಲುಕೋಸು 2000 ರೂಪಾಯಿಗಳು. ಬೆಂಡೆಕಾಯಿ 1200 ನಿಂಬೆಹಣ್ಣು 3300 ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 2258 ರೂಪಾಯಿಗಳು. ಮಾವಿನಹಣ್ಣು 3800 ಮೂಸಂಬಿ 4000 ಈರುಳ್ಳಿ 500 ಭತ್ತ 1860 ರೂಪಾಯಿಗಳು. ಪಪ್ಪಾಯಿ 1500 ರೂಪಾಯಿಗಳು. ಅನಾನಸ್ 1500 ರೂಪಾಯಿಗಳು. ದಾಳಿಂಬೆ ಪ್ರತಿ ಕ್ವಿಂಟಾಲ್ಗೆ 3500 ಗರಿಷ್ಠ 4000 ರೂಪಾಯಿಗಳು. ಆಲೂಗಡ್ಡೆ ಕನಿಷ್ಠ 1700 ಗರಿಷ್ಠ 2000 ರೂಪಾಯಿಗಳು. ಮೂಲಂಗಿ 2000 ರಾಗಿ 1648 ರೂಪಾಯಿಗಳು. ಹೀರೆಕಾಯಿ 1000 ಸೀಮೆ ಬದನೆಕಾಯಿ 1600 ರೂಪಾಯಿಗಳು. ಸುವರ್ಣಗಡ್ಡೆ 2000 ಸಿಹಿಗೆಣಸು 1500 ರೂಪಾಯಿಗಳು. ತೊಂಡೆಕಾಯಿ 2000 ಟೊಮ್ಯಾಟೊ 3500 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಅಲಸಂದೆ ಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6204 ರೂಪಾಯಿಗಳು. ಸಜ್ಜೆ ಹೈಬ್ರಿಡ್ 2333 2433 ರೂಪಾಯಿಗಳು. ನೆಲಗಡಲೆ 3781 ರೂಪಾಯಿಗಳು. ಜೋಳ ಸ್ಥಳೀಯ 2069 ಮೆಕ್ಕೆಜೋಳ ಸ್ಥಳೀಯ 2111 2349 ರೂಪಾಯಿಗಳು. ನವಣೆ ಹೈಬ್ರಿಡ್ 2550 2828 ರೂಪಾಯಿಗಳು. ರಾಗಿ ಉತ್ತಮ ಕನಿಷ್ಠ ಮತ್ತು ಗರಿಷ್ಠ 1669 ರೂಪಾಯಿಗಳು. ಇದಾಗಿತ್ತು ನಮ್ಮ ಇಂದಿನ ಪೇಟೆ ಧಾರಣೆ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಮಳೆ ಹೋಯ್ತು ಅಂತ ಮಳೆ ರಾಯನ ಬೈಬೇಡ, ಒಕ್ಕಳವನ್ನ ಸೆರೆಗೆಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೌನೆ ಮಳೆ ರಾಜ. ಸಾಲಕ್ಕೆ ಹೋಗೌನೆ ಮಳೆ ರಾಜ. ಮಳೆ ಹೋಯ್ತು ಅಂತ ಮಳೆ ರಾಯ್ನ ಬೈಬೇಡ ಮಳೆ ಹೋಯ್ತು ಅಂತ ಮಳೆ ರಾಯ್ನ ಬೈಬೇಡ ಒಕ್ಕಳ ಹೊನ್ನ ಸೆರೆ